ಹಂಗ್ಯಾಕ್ ನಾವು ಅಷ್ಟು ಕಡಿಮೆ ರೇಟಿಗೆ ಕೊಡಕ್ಕೆ ಹೆಚ್ಚಿಗೆ ಬೆಳೆಯುವಂತ ಅವಶ್ಯಕತೆ ಏನಿದೆ? ಇಳುವರಿ ಅನ್ನೋದು ಮುಖ್ಯ ಅಲ್ಲೆಲ್ಲ, ಎಷ್ಟೋ ಬಾರಿ ಅಷ್ಟು ಕಡಿಮೆ ರೇಟ್ ಆಗ್ತಾ ಇದೆ ಅನ್ನೋದಕ್ಕೆ ಹೆಚ್ಚಿಗೆ ಬೆಳಿತಾ ಇದೀವಿ ಅಂತಾನೆ. ಒಟ್ಟಾರೆಯಾಗಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ನಿಮ್ಗೆಲ್ಲ ಸಂತೋಷ ನೆಮ್ಮದಿ ತಂದು ಕೊಟ್ಟಿದ್ಯಾ? ಸಂತೋಷ ನೆಮ್ಮದಿ ಹಣ ಅನ್ನೋದು ಒಂದೇ ಅಲ್ಲ ಜೀವನ, ಸಂತೋಷ ನೆಮ್ಮದಿನೇ ಅತಿ ಮುಖ್ಯ. ಅದು ನನಗೆ ಬಹಳ ಚೆನ್ನಾಗಿದೆ ಅಷ್ಟು ಹೇಳ್ಬೋದು. ಏನಾದರೂ ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬಗಳು ಅಳವಡಿಸಿಕೊಂಡಿದ್ದೀರಾ? ಹೈನುಗಾರಿಕೆ ಇದೆ, ಎಲ್ಲ ನಾಟಿ ಹಸುಗಳು ಸಾಕಂತ? ನಾಟಿ ಹಸುಗಳೇ ನಮಗೆ, ಅದರಲ್ಲೂ ನನಗೆ ಮತ್ತೆ ಸಾವಯವ ಮಾಡ್ತಾ ಇರೋದ್ರಿಂದ ಅದಕ್ಕೆ ತೋಟಗಳಲ್ಲಿ ಹಂಗಾಗಿ ಸಗಣಿ ಜೀವಾಮೃತ ಮಾಡ್ಲಿಕ್ಕೆ ಕೆಲವೊಮ್ಮೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಜವಾರಿವೇ ಇದೆ. ಅದು ಹಾಲು ಮೊಸರು ತುಪ್ಪ ಎಲ್ಲ ಏನಾದ್ರೂ ಮಾರಾಟ ಮಾಡ್ತಾ ಇದ್ರ? ಇಲ್ಲ, ಅದನ್ನೇನು ಜಾಸ್ತಿ ನಮ್ಮ ಜವಾರಿ ದನಗಳಿದ್ರಿಂದ ಕಮ್ಮಿನೇ ಹಾಲು, ಹಾಲನ್ನೊಂದು ಮಾರ್ತೇವೆ ಅಷ್ಟೇ, ಇನ್ನುಳಿಕಿದ್ದೆಲ್ಲ ಮನೆ ಬಳಕೆಗಿದೆ. ನೀವು ಸಾವಯವದಲ್ಲಿ ಬೆಳೆದಂತ ಭತ್ತ ತರಕಾರಿಗಳು ಅವನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ಅದಕ್ಕೆಲ್ಲ ಪ್ರತಿ ಶನಿವಾರ ಸಾವಯವ ಸಂತೆ ಅಂತ ದಾವಣಗೆರೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೀತಾ ಇದೆ, ಅಲ್ಲಿ ಮಾರ್ತೀವಿ. ಅಲ್ಲಿ ಮಾರಾಟ ಮಾಡ್ತಾರೆ, ಮತ್ತೆ ನೇರವಾಗಿ ಕೂಡ ಮನೆಯಲ್ಲೇ ಬಂದು ತಗೊಂಡು ಹೋಗಾರಾದರೆ, ಮತ್ತೆ ಫೋನ್ ಅಲ್ಲಿ ಯಾರಾದ್ರೂ ಕೇಳ್ತಾರೆ ಬೇರೆ ಬೇರೆ ಕಡೆಯಿದ್ದನು ಬೆಂಗಳೂರು, ಅಲ್ಲೆಲ್ಲ ನಾನು ಬೆಳೀತಾ ಇರೋದು ಸಾಲ್ಟೇಜ್ ಆಗುತ್ತೆ, ಅವ್ರಿಗೆಲ್ಲ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಅದರಲ್ಲೇನು ಬೇಡಿಕೆಗೆ ತಕ್ಕಷ್ಟು ಬೆಳೆಯಕ್ ಆಗ್ತಾ ಇಲ್ಲ ನಮ್ಮ ಕೈಲೇನು, ಅಂದ್ರೆ ನಮ್ದು ಇಳುವರಿ ಕಡಿಮೆ ಆಗಿರುತ್ತೆ, ಮತ್ತೆ ಬೇರೆ ನನ್ನಲ್ಲಿ ಸಿಗದಂತರಕ್ಕೂ ನಂದು ಉಳಿದಂಗ್ ಖರ್ಚಾಗುತ್ತೆ. ಉತ್ಪನ್ನಗಳನ್ನು ಎಪಿಎಂಸಿಯಲ್ಲಿ ಏನ್ ಮಾರಾಟ ಏನ್ ಮಾರಲ್ಲ, ಅಡಿಕೆ ಮಾರ್ತಾ ಇದೀವಿ ಸಾಮಾನ್ಯ ಮಾರುಕಟ್ಟೆ. ಇವೆಲ್ಲ ಆಹಾರ ಧಾನ್ಯಗಳೆಲ್ಲ ನೀವು ನಿಮ್ಮ ಹತ್ರನೇ ಸಾಕಷ್ಟು ಜನ ತಗೊಂಡೋಗ್ತಾರೆ? ಅದು ಮೆಚ್ಚು ಒಳ್ಳೆ ಬೆಲೆ ಕೊಟ್ಟು ತಗೊಂಡೋಗ್ತಾರೆ, ಒಳ್ಳೆ ಬೆಲೆ ಕೊಟ್ಟು ತಗೊಂಡೋಗ್ತಾರೆ. ಬಾಳೆ ಅದನ್ನು ಕೂಡ ಅಲ್ಲೇ ನಮ್ಮಲ್ಲೇ ಲೋಕಲ್ ಅಲ್ಲೇ ಮಾರ್ಬಿಡ್ತೀವಿ, ಯಾವ್ದು ಮತ್ತೆ ಮಾರಾಟಕ್ಕೆ ಯಾವ್ದು ತೊಂದರೆ ಇಲ್ಲ. ಅಡಿಕೆಗೆ ಒಂದೇ ಮಾರಾಟಕ್ಕೆ ತೊಂದರೆ ಅಂದ್ರೆ ಅದು ಬೇರೆಯವರಿಗೆ ಕೊಡ್ತೀವಿ. ತೆಂಗು ಒಂಚೂರು ಹೆಚ್ಚಿಗೆ ಆಗಿದ್ ಮಾರ್ತೀವಿ, ಅದನ್ನು ಸಾಮಾನ್ಯ ಮಾರುಕಟ್ಟೆಯಲ್ಲಿ ಮಾರ್ತಾ ಇದೀವಿ. ಮುಂದೆ ಏನೇನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಕೃಷಿಯಲ್ಲಿ? ಮುಂದೆ ಇನ್ನು ಕೆಲವೊಂದಿಷ್ಟು ತೋಟದಲ್ಲಿ ನಮ್ದು ಇನ್ನು ಯಥೇಚ್ಛವಾದ ಗಿಡಗಳನ್ನ ಸೇರಿಸ್ಬೇಕು ಅಂತ. ಮರ ಮುಟ್ಟಕ್ ಬರೋ ಅಂತ ಬೇರೆ ಬೇರೆ, ಬರೀ ತೇಗ ಮಹಾಗನಿ ಇವೊಂದೇ ಅಲ್ಲ, ಬೇರೆ ಬೇರೆ ರೀತಿದು ಮತ್ತಿ ಅರಣ್ಯ ಬೆಳೆಗಳನ್ನ ಸೇರಿಸ್ಬೇಕು ಅಂತ ಇದೆ. ಮತ್ತೆ ಜಾಕಾಯಿ, ಲವಂಗ, ಏಲಕ್ಕಿ ಕೆಲವೊಂದಿಷ್ಟು ಒಂದೊಂದು ಎರಡೆರಡು ಗಿಡಗಳನ್ನ ಹಾಕಿದಾನಿ, ಇನ್ನು ಒಂಚೂರು ಜಾಸ್ತಿ ಗಿಡಗಳನ್ನ ಹಾಕೋಕೆ ಜಾಗ ಇದೆ. ಬೇರೆ ಬೇರೆ ರೀತಿಲಿ ಹಾಗೆ ಸೇರಿಸ್ತಾ ಹೋಗ್ಬೇಕು ಅಂತ. ಒಂದೇ ಸರಿಗೆ ಯಾವ್ದನ್ನು ಹೆಚ್ಚು ಬೆಳಿಲಿಕ್ಕೆ ಹೋಗಿಲ್ಲ, ಅಡಿಕೆ ಈಗ ಹಾಕ್ಬಿಟ್ಟಿದೇವೆ, ಅದ್ರೊಳಗೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿಲಿಕ್ಕೆ ಒಂದೊಂದನ್ನೇ ಯಾವ್ದು ಅನುಕೂಲ ಯಾವ್ದು ಅನಾನುಕೂಲ, ಮತ್ತೆ ಅದಕ್ಕೆ ಮಾರ್ಕೆಟಿಂಗ್ ಎಷ್ಟಿದೆ ಅನ್ನೋ ರೀತಿಲಿ ಒಂದೊಂದನ್ನೇ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಜಾಸ್ತಿ ಬೆಳೆಸ್ತಾ ಇದೀವಿ. ನಮ್ಮ ಮನೆಗೆ ಯಾವ್ದು ಹಣ್ಣು ತಿನ್ನಕ್ ಬೇಕು ಅನ್ನೋದನ್ನ ನಾವು ನೋಡ್ಕೊಂಡು ಅದನ್ನ ಬೆಳೀತಾ ಇದೀವಿ, ಮತ್ತೆ ಅದು ನೆರಳಿಗೆ ಬರ್ಬೇಕು. ಹೌದು, ಈ ರೀತಿಲಿ ಒಂದೊಂದನ್ನೇ ಸೇರಿಸ್ತಾ ಇದೀವಿ. ಮನೆಯಲ್ಲ ಎಷ್ಟು ಜನ ಇದ್ರ, ಯಾವ ರೀತಿ ಸಹಕಾರ ಸಿಗ್ತಾ ಇದಕ್ಕೆ ಕೃಷಿ ಬದುಕಿಗೆ? ಮನೆಯಲ್ಲಿ ತಂದೆ ತಾಯಿ ನಾನು ನಮ್ಮ ಮನೆಯವರಿದ್ದಾರೆ, ಅಕ್ಕ ತಂಗಿಯರ ಇಬ್ಬರದು ಮದುವೆ ಮಾಡಿದೀವಿ. ಬಹಳ ಒಳ್ಳೆ ಸಹಕಾರ ಇದೆ. ನಮ್ಮ ತಂದೆಯವರು ಮುಂಚೆ ರಾಸಾಯನಿಕ ಕೃಷಿ ಬಿಟ್ಟು ಬರ್ಲಿಕ್ಕೆ ಹಿಂದೆ ಮುಂದೆ ಮಾಡಾರು, ಇದಕ್ ಬಂದ್ಮೇಲೆ ಇವಾಗ ಅವರು ಒಳ್ಳೆ ಅನುಕೂಲ ಆಗಿ ಚೆನ್ನಾಗಿದೆ ಅಂತ ಅಂದ ಅವರು ಬೇಡ ಇದ್ನೇ ಮಾಡೋಣ ಅಂತ ಅನ್ನ ಇದ್ರೊಳಗೆ ಅವರು ಅಂತ ಅಂತವಾಗಿ ಸೇರಿಸ್ತಾ ಹೋದ್ವಿ ನಾವು ಜಮೀನ. ಒಂದ್ ಹೆಸರಿಗೆ ಅಷ್ಟನ್ನು ಸಾವಯವ ಏನು ಮಾಡ್ಲಿಲ್ಲ, ಎರಡೆಕರೆ ಕೆಮಿಕಲ್ ಮಾಡ್ತಿದ್ವಿ. ಇಲ್ಲಿ ಅಷ್ಟು ತೋಟ ಆದ್ಮೇಲೆ ಅವರೇ ಭತ್ತ ಮಾಡ್ಲಿಕ್ಕೆ ಆರ್ಗಾನಿಕ್ ನಾಗ ಇನ್ನೆರಡು ಎಕರೆ ಇದನ್ನು ಬೇಡ ತಾ ಇಲ್ಲಿ ಅಂತ ಅಂದು ಅವರೇ ಇದನ್ನು ಮಾಡೋಣ ಆರ್ಗಾನಿಕ್ ಅಂತ ಅಂದು ಅವರೇ ಹೇಳಿದ್ರು ಮುಂಚೆ ಬೇಡ ಅಂತಿದ್ದಾರೆ. ಅಂದ್ರೆ ಒಳ್ಳೆ ಚೆನ್ನಾಗಿದೆ, ಚೆನ್ನಾಗಿದೆ ಮನೆಗಳಿದ್ದ ಸಹಕಾರ. ನೀವು ಯುವಕರು, ನಿಮ್ಮನ್ನು ನೋಡಿದ್ರೆ ಸಂತೋಷ ಆಗ್ತೈತೆ. ಈಗ ನೀವುಕರೆಲ್ಲ ಕೃಷಿಯಿಂದ ಹಿಂದೆ ಸರಿತಿದ್ದಾರೆ ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾ ಇದ್ರು? ರೈತರಿಗೆ ಒಳ್ಳೆ ಸ್ಕೋಪ್ ಮುಂದೆ ಬರುತ್ತೆ, ಇವತ್ತಿದೆ ಮುಂದೆ ಇರುತ್ತೆ. ನಾವು ನಮ್ಮ ದಾರಿ ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದು ಯುವಕರಿಗೆ ಮೊದಲು ಬರಬೇಕು. ಮತ್ತೆ ಶ್ರಮ ಇಲ್ಲದೆ ಯಾವುದು ಸಿಗಲ್ಲ, ಮತ್ತೆ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದನು ಶ್ರಮ ಇರಬೇಕು. ಶ್ರಮ ಇಲ್ದಂಗೆ ನಾಳೆ ಒಂದಿಷ್ಟು ಶುಗರು ಬಿ ಪಿ ಇವನ್ ಗುಳಿಗೆ ನುಂಕ್ಯಂತ ನಮ್ಮ ನೆಮ್ಮದಿ ಹಾಳು ಮಾಡ್ಕೊಳೋದಕ್ಕಿಂತ ಇವತ್ತು ಶ್ರಮನೂ ಮಾಡೋಣ, ಜಾಲಿನೂ ಮಾಡೋಣ, ಮೋಜು ಮಾಡೋಣ. ನಮ್ಮ ಜಮೀನಲ್ಲಿ ನಾವು ಎಲ್ಲಾನೂ ಮಾಡಬಹುದು. ಹಂಗಾಗಿ ಕೃಷಿಗೆ ಬರಲಿಕ್ಕೆ ಒಳ್ಳೇದು ಯುವಕರು. ಇಷ್ಟು ವರ್ಷದೊಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆ ನಿಮ್ಗೆ? ಬಹಳ ನೆಮ್ಮದಿ ತಂದ್ಕೊಟ್ಟಿದೆ, ನೆಮ್ಮದಿ ತಂದ್ಕೊಟ್ಟಿದೆ. ಬಹಳ ದಿನಗಳ ನಂತರ ನಮಗೆ ಸಾಕಷ್ಟು ಜನ ರೈತನ ನಾವು ಈ ಕೃಷಿಯಲ್ಲಿ ಏನ್ ಬಿಡಿ ಸರ್ ನೆಮ್ಮದಿ ಇಲ್ಲ ತುಂಬಾ ಕಷ್ಟ ಅನ್ನಂತ ರೈತರನ್ನೇ ನೋಡ್ತಾ ಇರ್ತೀವಿ, ಕೃಷಿಯಲ್ಲಿ ಸಂತೋಷವಾಗಿ ನೆಮ್ಮದಿಗಿದೀವಿ ಅಂತ ಹೇಳಿದ್ರೆ ಬಹಳ ಸಂತೋಷ. ಶಿವಲಿಂಗ ಅವರು, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನಮ್ದು ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಕುಂಬಳೂರು. ನಂದು ಜಮೀನ ಬಂದು ನೋಡಿ ಇದು ಮಾಡಬಹುದು. ನನ್ನ ನಂಬರ್ ಇದೆ, ಫೋನ್ ನಂಬರ್ ಅದನ್ನು ತಗೋಬಹುದು. ಹೇಳಿ ನಂಬರ್. 9620197109. ರೈತ ಬಾಂಧವರೇ, ಕುಂಬಳೂರಿನ ಪ್ರಗತಿಪರ ಕೃಷಿಕರಾದ ಶಂಭುಲಿಂಗ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9616 19 7109. ಬಹಳ ಸಂತೋಷ ಶಂಭುಲಿಂಗ ಅವರೇ, ಇದುವರೆಗೂ ನಿಮ್ಮ ನೈಸರ್ಗಿಕ ಹಾಗೂ ಸಾವಯವ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಹೆಚ್ಚಿನ ಯಶಸ್ಸು ಸಿಗಲಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನೈಸರ್ಗಿಕ ಹಾಗೂ ಸಾವಯವ ಕೃಷಿ ಅನುಭವಗಳ ಕುರಿತು ಹರಿಹರ ತಾಲೂಕು ಕುಂಬಳೂರಿನ ಪ್ರಗತಿಪರ ಕೃಷಿಕ ಎಬಿ ಶಂಭುಲಿಂಗ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲ ಕೇಳುಗಾರ ರೈತ ಬಾಂಧವರಿಗೆ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಟಿಜಿ ಅಂತಂದು. ಸೊ ನಾನು ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ತೆಂಗಿನಲ್ಲಿ ರೂಗೋಸ್ ಬಿಳಿ ನೊಣದ ಲಕ್ಷಣ